ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಥರ್ಗ ಗ್ರಾಮದ ಕೃಷಿ ಅನುಭವಿ ಆರ್ಎಂ ಹಿಟ್ನಳ್ಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ಎಸ್ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ನಮ್ಮಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಯಶಸ್ವಿ ಆದವರಿದ್ದಾರೆ. ಅವರೇ ಸಾಕಷ್ಟು ಉಳಿದ ರೈತ ಬಾಂಧವರಿಗೆ ಮಾರ್ಗದರ್ಶಕರಾಗೋ ಸಾಧ್ಯತೆ ಅದ. ಕೆಲವೊಬ್ರು ಪ್ರಗತಿಪರ ಇದ್ದಾರೆ, ಕೆಲವೊಬ್ರು ಯಶಸ್ವಿಯಾಗಿ ಸಣ್ಣ ಸಣ್ಣ ಇದ್ರೊಳಗನ ಸಾಕಷ್ಟು ಲಾಭ ಮಾಡ್ಕೋತಾರೆ ಮತ್ತು ಅವರು ಮಾರ್ಗದರ್ಶಿ ಆಗ್ತಾರೆ. ಆ ನಿಟ್ಟಿನೊಳಗೆ ಆ ಪ್ರಗತಿಪರ ರೈತರು ಆಗಲಿ ಅಥವಾ ಯಶಸ್ವಿ ರೈತರಾಗಲಿ, ಅವರ ಒಂದು ಮಾತುಗಳನ್ನು ಕೇಳೋದು ನಮಗೆಲ್ಲ ಒಂದು ಅನುಭವ. ಅದರಿಂದ ನಾವು ಏನು ತಪ್ಪು ಮಾಡ್ತೀವಿ ಅನ್ನೋದು ಗೊತ್ತಾಗ್ತದೆ. ಅದರಿಂದ ನಾವು ಆ ತಪ್ಪನ್ನು ಸರಿಪಡಿಸಿಕೊಂಡು ಯಶಸ್ವಿಯಾಗಿ ರೈತನ ಬದುಕು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೆ ಅಥರ್ಗದ ಯಶಸ್ವಿ ಮತ್ತು ಪ್ರಗತಿಪರ ರೈತರಾದಂಥ ರೇವಣಸಿದ್ದ ಮಳಸಿದ್ದ ಹಿಟ್ನಳ್ಳಿ ಅವರಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ಅವರ ಒಂದು ಕೃಷಿ ಬದುಕಿನ ಅನುಭವನ ನಾವು ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ರೇವಣಸಿದ್ದ ಅವರೇ. ನಮಸ್ಕಾರ ಸರ. ನಮ್ಮ ವಿಜಯಪುರ ಆಕಾಶವಾಣಿಯ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಡ್ತೀರಾ? ಹಾಂ ಸರ್, ನನ್ನ ಹೆಸರು ರೇವಣಸಿದ್ದ ಮಳಸಿದ್ದ ಹಿಟ್ನಳ್ಳಿ. ನಾವು ಅಥರ್ಗದವ್ರು ಸರ. ನಮ್ಮ ಜಮೀನು 25 ಎಕರೆ ಸರ. ಅದರಾಗ 9 ಎಕರೆ ತೋಟ ನೀರಾವರಿ ಐತ್ರಿ ಸರ. 13 ಎಕರೆ ಮಡ್ಡಿ ನೆಲ ಅದ್ರಿ. ಮಡ್ಡಿ ನೆಲಕ್ಕೆ ನಾವು ತೊಗರಿ ಬೆಳಿತಿದ್ದೇವೆ ರೀ ಸರ. ತೊಗರಿ ಸಾಲಿನ ಸಾಲಿಗೆ 3 ಫೂಟ್ ಅಂತರಿಟ್ಟು ಬಿತ್ತನೆ ಮಾಡ್ತೇವ್ರಿ. ಮತ್ತು ಈ ತೋಟದಾಗ ಏನಾದ್ರಿ ಉಳ್ಳಾಗಡ್ಡಿ, ಜಮಿ, ಕಡ್ಲಿ, ಗೋಧಿ, ನಿಂಬೆ ಗಿಡ ಅದಾವ್ರಿ ಸರ್ ಒಂದು ಇಡ್ಸೆ. ಮತ್ತು ನಾವು 4 ಎತ್ತುಗಳದವ್ರಿ, ಒಂದು 7-8 ದನ ಅದಾವ್ರಿ. ಈಗ ದನ ಅಂದ್ರೆ ಎಮ್ಮೆ, ಕುರಿಗಳು ಇಂಥವು ಅದಾವ್ರಿ. ತಿಪ್ಪಿ ಗೊಬ್ಬರನೇ ನಾವು ಹೆಚ್ಚು ವಾಪಸ್ತೇವ್ರಿ ಸರ. ಮತ್ತು ಎಣ್ಣೆ ಹೊಡಿಬೇಕಾದ್ರಿ, ಉಳ್ಳಾಗಡ್ಡಿಗೆ ಎಣ್ಣೆ ಹೊಡೆಯೋದು ಈ ಆ ದನಗಳು ಹುಚ್ಚಿನೇ ಶೇಖರಣೆ ಮಾಡಿ ಇಟ್ಕಿಸಿದ್ರಿ ಸರ. ಅವೇ ಒಂದು 5-6 ಲೀಟ್ರ್ ಆತಾವ ರೀ. ಆಗನ ಒಂದು ಕ್ಯಾನಿಗೆ ಒಂದು 3 ಚರಿಗೆರೆ ಮಾಡ್ಕಿಸಿಂದು ಒಂದು ಕ್ಯಾನಿಗೆ ಹಾಕಿಸಿಂದು ಅದೇ ಸಿಂಪರಣೆ ಮಾಡ್ತೇವೆ ರೀ. ಅದು ಮಾಡೋದ್ರಿಂದ ರೀ ಉಳ್ಳಾಗಡ್ಡಿ ತಾಪ್ಲ ಸೊಕ್ಕಲೆ ಬರ್ತದೆ ರೀ, ಅಂದ್ರೆ ರೀ ನೆರೆಸಲೆ ಬರ್ತದೆ ರೀ. ಹೆಚ್ಚಾನ ಹೆಚ್ಚು ನಾವು ಕೀಟನಾಶಕ ಉಪಯೋಗಿಸೋದಲ್ಲ ರೀ, ತೊಗರಿಗೆ ಒಂದೇ ಉಪಯೋಗಿಸ್ತೇವೆ ರೀ ಸರ. ಅಂತೂ ಅಂದ್ರೆ ಬಹಳ ಕಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇದ್ರಿ ರೇವಣಸಿದ್ದವ್ರೆ. ಎಷ್ಟು ಎಕರೆ ಜಮೀನು ನಿಮ್ದು? ನಮ್ಮ ಜಮೀನು 25 ಎಕರೆ ಅದ್ರಿ ಸರ್. ಯಾರ್ಯಾರು ಇದ್ರಿ ಮನೆಯೊಳಗ? ನಮ್ಮ ಮನೆಯೊಳಗೆ ನೋಡ್ರಿ, ನಾವು ಇಬ್ರು ಅಣ್ಣತಮ್ಮರು ಅದೇವ್ ರೀ. ಹುಡುಗರು ಒಂದು 4 ಮಂದಿ ಇದಾರೆ ರೀ. ಇವ್ರು ನಮ್ಮ ಹೆಣ್ಮಕ್ಳು, ಅವ್ರ ಒಂದಾಗಂದ್ರೆ 7-8 ಜನ ಅದೇವ್ ರೀ. ನಮ್ಮವ್ರು ಹಿಡ್ಕೊಂಡು ಅಂತ 10 ಜನ ಅದೇವ್ ರೀ. ನಮ್ಮ ತಂದೆಯವ್ರು ಇಲ್ರಿ. ನಾವೇ ನಮಗೆ ಸಣ್ಣವ್ರಲ್ಲಕ್ಕೆ ನಮಗೆ ಒಕ್ಕಲ್ತನೇ ಮಾಡ್ಲಿಕ್ಕೆ ಹಚ್ಚಿದೆ ರೀ. ನಾವು ಒಕ್ಕಲ್ತನೇ ಮಾಡ್ಕೋತ ಬಂದಿದ್ದೇವೆ ರೀ. ಅದ್ರಾಗ ನಮ್ಗೆ ಯಶಸ್ವಿ ಆಗ್ಯದ ರೀ. ಮೊದಲಿಂದನೇ ನಿಮ್ದು ರೈತ ಕುಟುಂಬ? ಹ್ಞೂ ರೀ, ರೈತ ಕುಟುಂಬ. ಅಪ್ಪಾರು ನೆನಪೈತೆ ನಿಮಗೆ? ಹ್ಞೂ ರೀ. ಅವರು ಎಷ್ಟು ಜಮೀನು ಇತ್ತು ಅವಾಗ? ಅವರು 55 ಎಕರೆ ಐತ್ರಿ ಅವ್ರಿ. ಏನೇನು ಮಾಡ್ತಿದ್ರು ಅವರು? ಅವರು ಒಕ್ಕಲ್ತನೇ ಮಾಡ್ತಿದ್ರಿ ಸರ. ಹಿಂದಕ್ಕೆ ಅವ್ರು ಬೆಳೀತಿದ್ರು ಖರೆ ರೀ, ಅಷ್ಟು ಉತ್ಪನ್ನ ಇದ್ದಿದ್ದಿಲ್ಲ ರೀ ಸರ. ಈ ಬರೇ ಜೋಳ ಹಾಕೋದು ಮಾಡ್ತಿದ್ರಿ. ಅಷ್ಟು ಜೋಳ ಆದರೂ ಕಮ್ಮಿನೇ ಪ್ರಮಾಣ ಬೆಳೀತಿತ್ತು. ಈ ಸದ್ಯ ನಾವು 1 ಎಕರೆ ಜೋಳ ಹಾಕರ ಒಂದು 10 ಮುಂದೆ ಹತ್ತದ ರೀ. ಅವಾಗ ತುಂಬ ಎಲ್ಲ ಕೂಡಿ 10 ಎಕರೆ ತೋಟ ಜೋಳ ಹಾಕರ ಎಲ್ಲ ಕೂಡಿ 20 ಚೀಲ ಆತಿತ್ತು ಸರ. ಅವಾಗ ತನಗಳು ಅಷ್ಟು ಇದ್ದಿದ್ದಿಲ್ಲ ರೀ, ಮನೆ ಮಾಡೋರು ಇದ್ದಿದ್ದಿಲ್ಲ ರೀ, ನಾವು ಎಲ್ಲ ಸಣ್ಣವ್ರು ಇದ್ದೇವೆ ರೀ. ಹಿಂಗೆ ಹಾಕಿಸಿಂದು ಅವಾಗ ಉತ್ಪನ್ನ ತುಸಿತು ರೀ. ಈಗ ಜಮೀನು ತುಸಿದ್ರು ಅಷ್ಟು ಉತ್ಪನ್ನ ಅಂತದ ರೀ, ಬರ್ತದೆ ರೀ. ಜಮೀನು 25 ಎಕರೆ ಆಗಿದೆ, ಕಡಿಮೆ ಆಗಿದೆ. ಹಾಂ ಮಾರಿದ್ರಿ? ಹಾಂ ಇಲ್ರಿ, ಅದು ಮತ್ತೆ ನಮ್ಮ ಕಾಕರಿಗೆ ಯಾರು 25 ಎಕರೆ ಹೋಗ್ಬೇಕಲ್ಲ, ಕೂಡಿದ್ರು ಅವ್ರಿಗೆ ಹೋಯ್ತು. ಹಾಂ ಈಗ ನಮ್ಮ ಅಣ್ಣಗ ನನಗೆ ಕೂಡಿ 25 ಎಕರೆ ಅದ್ರಿ. ರೇವಣಸಿದ್ದವ್ರ ಬಹಳ ಸಂತೋಷ ಆಗತ್ತೆ. ನೀವು ಅಂದ್ರೆ ಹಿರಿಯರಿಗಿಂತ ಚಲೋ ಮಾಡಿ ತೋರಿಸಿರಿ. ಹಾಂ ಏನಿದ್ರ ಗುಟ್ಟು ಅಂದ್ರೆ ಚಲೋತ್ನ ದುಡದಕ್ಕೆ ಹಂಗಾಗೈತೆ ಹೆಂಗ? ಹೌದ್ರಿ ಸರ್, ಟೈಮ್ಸ್ ರೀ ಸದ್ಯ ಹೊಲದ ಕಳೆ ಎದ್ದಿರ್ತದ್ರಿ. ಟೈಮ್ಸ್ ರೀ ನಾವು ಹರಗಬೇಕ್ರಿ, ಟೈಮ್ಸ್ ರೀ ಬಿತ್ತಬೇಕ್ರಿ, ಅಂದ್ರೆ ನಮಗೆ ಉತ್ಪನ್ನ ಬರ್ತದೆ ರೀ. ಇಲ್ಲಿಕ್ಕಪ್ಪ ಅಂದ್ರೆ ನಮ್ಗೆ ಕಮ್ಮಿ ಬರ್ತದೆ ರೀ. ಹಿಂಗ ಒಂದು ಲೆಕ್ಕದ ಮೇಲೆ ಮಾಡ್ಕೋತ ಹೊಂಟಿದ್ದೀವಿ ಅಂತ ಹೇಳಿ ಒಂದು ಜರ ಅನುಕೂಲ ಆಗಿದೆ ರೀ ಸರ್. ನೀವು ತೊಗರಿ ಪ್ರಮುಖ ಬೆಳೆ ಏನು? ತೊಗರಿ ಭಾಳ ಬೆಳಿತೀರಿ? ಮೊದಲ ಹೆಚ್ಚಾನ ಹೆಚ್ಚ ಮೊದಲು ಬೆಳಿತಿದ್ದಿಲ್ರಿ ಸರ. ಈ ಕಡೆ ಈ ಕಡೆ ಮಡ್ಡಿ ನೆಲಕ್ಕೆ ತೊಗರಿ ಹೆಚ್ಚು ಬೆಳಿಕತ್ರಿ. ಈ ಸದ್ಯ 13 ಎಕರೆ ಹಾಕಿದೇವು ಅಂದ್ರೆ 60-70 ಚೀಲ ಆಗ್ಲಿಕತ್ರಿ. ಹಿಂಗಾಗಿ ಕಿಸಿಂದ ಸಾಲಿನ ಸಾಲಿಗೆ ಅಂತರ ಮಾಡ್ಕಿಸಿಂದ ಹಾಕ್ಲಿಕ್ಕತ್ತಿದೇವ್ ರೀ. ಈಗ 2 ಫೂಟ ಅಂತರ ಇಟ್ಟಿದ್ದು ಹೆಚ್ಚು ಇಳುವರಿ ಕುಳ್ಳಿಲ್ಲ ರೀ ನಮಗೆ. ಅದಕ್ಕೆ ಈಗ 3 ಫೂಟ ನಡುವ ಅಂತರ ಸಾಲಿನ ಸಾಲಿ 3 ಫೂಟ್ ಇರ್ಲಾಕತ್ತಿದೇವ್ ರೀ. ಬೀಜದ ಬೀಜಿಗೆ 1 ಫೂಟ ಅಂತರ ಮಾಡ್ತೀವ್ರಿ. ಈಗ ಯಾರು ಹೇಳ್ಕೊಟ್ರಿ ನಿಮಗೆ ಜಾಸ್ತಿ ಆಂಗ್ಲ ಮಾಡ್ಬೇಕು ಅಡುಗಿಡಬಾರ್ದು ಅಂತೇಳಿ? ಹಿಂಗ್ ರೀ ಸರ್, ಮೊದಲ ನಾವು ಹತ್ತಿ ಬಿತ್ತಿ ನೋಡಿದೇವ್ರಿ, ಅದಕ್ಕೆ ನಮಗೆ ಉತ್ಪನ್ನ ಬರಲಿಲ್ಲ ರೀ. ಹಿಂಗೆ ಹಾಕಿಸಿಂದ ನಾವು ಪೈಸ್ ಮಾಡಿ ನೋಡಿದೇವ್ರಿ, ಅದು ಇಳುವರಿ ಹೆಚ್ಚಿಗೆ ಕೊಡ್ತೀರಿ. ಹಿಂಗೆ ಹಾಕಿಸಿಂದ ನಾವು ಪೈಸ್ ಬೀದಿದಿಂದ ಬೀದಿ 3 ಫೂಟ್ ಅಂತರದಿಂದ ಬಿತ್ಲಾಕತ್ತೀವ್ರಿ ಸರ್. ಹೌದಾ? ಈಗ ನಿಮ್ಮ ಭಾಗದೊಳಗೆ ಅಥರ್ಗದೊಳಗೆ ಮಣ್ಣು ಯಾವ ಥರ ಇರ್ತತಿ? ಮಣ್ಣು ನೋಡ್ರಿ, ಈಗ ಕರಿ ಮಣ್ಣು ಅದ್ರಿ, ಎರಿ ಜಮೀನು ಅದ್ರಿ, ಕೆಂಪು ಮಣ್ಣು ಅಂದ್ರೆ ಮಡ್ಡಿ ಜಮೀನು ಅದ್ರಿ, ಕಾರ್ನೆಲ್ಲನೂ ಅದ್ರಿ, ನಾಲ್ಕೈದು ಥರ ಇದು ಅದ್ರಿ ಮಣ್ಣು ಅದ್ರಿ ಅಲ್ಲಿ. ಕಾರ್ನೆಲಕ್ಕೆ ಹೆಚ್ಚಾನ ಹೆಚ್ಚ ಬೆಳೆ ಓಯ್ನಾಗೋದಿಲ್ರಿ. ಓಯ್ನಾಗೋದಿಲ್ಲ. ಹಾಂ, ಅದಕ್ಕೆ ಕಾರ್ನೆಲಕ್ಕೆ ಏನು ಬೆಳಿತೀರಿ? ಕಾರ್ನೆಲಕ್ಕೆ ದಾಳಿಂಬ್ರಿ ಅದ ಹಚ್ಚಲಕೈತೆ. ದಾಳಿಂಬ್ರಿ ಶುರು ಮಾಡ್ಯಾರಿ? ಹ್ಞೂ ರೀ ಸರ್. ಕಾರ್ನ ಉಳ್ಳಾಗಡ್ಡಿ ಭಾಳ ಬೆಳಿತೀರಂತಲ್ಲ? ಹೌದ್ರಿ ಸರ್, ಉಳ್ಳಾಗಡ್ಡಿ ಬೆಳಿತಿದ್ದೀರಿ? ಎಷ್ಟು ಬೆಳಿತೀರಿ ಉಳ್ಳಾಗಡ್ಡಿ ನೋಡ್ರಿ? ಒಂದು ಎಕರೆಕೊಂದು ದೋನಿಸಿ ಚೀಲ ತನ ಆಗ್ತದ್ರಿ. ಎಷ್ಟು ಎಕರೆ ಹಾಕಿರ್ತೀರಿ? ಎರಡು ಎಕರೆ ಹಾಕಿರ್ತೀರಿ. ಯಾಕೆ ಅಷ್ಟು ಹೆಂಗೆ ಆಗ್ತದೆ? ಭಾಳ ಮಂದಿಗೆ ಈ ಕಡೆ ನೋಡಿದ್ವಿ ಅಂದ್ರೆ ಭಾಳ ಬೆಳೆಯಕ್ಕೆ ಆಗುದಿಲ್ರಿ, ಏನೊಂದು 50 PCR ರಗಡಾತ್ರಿ ಅಂತಾರ. ಅದಕ್ಕೆ ನಾವು ತಿಪ್ಪಿ ಗೊಬ್ಬರ ಭಾಳ ಹಾಕ್ತಿದ್ದೀವ್ರಿ, ಈ ದನಗಳ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ. ಅಂದ್ರೆ ಈಗ ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ? ಇಲ್ರಿ, ಹಾಕೋದಿಲ್ರಿ. ಕೊಟ್ಟಿಗೆ ಗೊಬ್ಬರ ಬಾಕಲ್ ಹಾಕ್ತೀವ್ರಿ. ಕೊಟ್ಟಿಗೆ ಗೊಬ್ಬರ ಈ ಸದ್ಯ ನೋಡ್ರಿ, 2 ಎಕರೆ ಹಾಕ್ಬೇಕಾದ್ರೆ ಅದಕ್ಕೆ ಒಂದು 10 ಟ್ರ್ಯಾಕ್ಟರ್ ಗಟ್ಟಲೆ ಒಗದು ಬಿಡ್ತಿದ್ದೇವ್ರಿ ನಾವು. ಹಿಂಗ ಹಾಕಿಸಿಂದ ಅದು ಅಗಿ ಬಿತ್ತಿದ್ದು ಏನು ಮಾಡ್ತದ್ರಿ, ಆ ಗೊಬ್ಬರದಾಗೆ ಕೂತ್ ಬಿಡ್ತದ್ರಿ ಅದು. ಹಿಂಗ ಹಾಕಿಸಿಂದ ಇಳುವರಿ ಹೆಚ್ಚಿಗೆ ಕೊಡ್ತದ್ರಿ ಅದು. ಬರೋಬ್ಬರಿ. ಅಂದ್ರೆ ಈಗ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ನೀರು ಭಾಳ ಬೇಕಾಗುದಿಲ್ಲ? ಇಲ್ಲ, ಸರ್ಕಾರ ಗೊಬ್ಬರ ಹಾಕಿದ್ರೆ ನೀರು ಭಾಳ ಬೇಕಾಗ. ಹ್ಞೂ, ನೆಲ ಬಿರುಸಾತದ್ರಿ, ಅದಕ್ಕೆ ನೀರು ಭಾಳ ಬೇಕ್ರಿ. ಈಗ ನಿಮ್ಗೆ ಗೊತ್ತಾಗೈತದು? ಹಾಂ ರೀ, ಗೊತ್ತಾಗೈತ್ರಿ ಸರ್. ನಾವು ಅದನ್ನು ಮಾಡಿ ನೋಡಿದೇವ್ರಿ, ಸರ್ಕಾರಿ ಗೊಬ್ಬರ ಹಾಕಿ ನೋಡಿದ್ರೆ ನೆಲ ಬಿಗದು ಬಿಡ್ತದ್ರಿ. ಈ ತಿಪ್ಪಿ ಗೊಬ್ಬರ ಹಾಕರ್ ನೆಲ ಬಿಗದಲ್ರಿ. ಅರೇ ನೋಡ್ರಿ, ನೀವು ಒಕ್ಕಲತನ ಮನೆಯಾಗ ಮಾಡ್ತಿರಲ್ಲ, ಎತ್ತದವು ಹಾಕ್ಲದವು ಭಾಳ ಅನುಕೂಲ ಆಗೈತೆ ನಿಮಗೆ. ಎಮ್ಮಿನ ಅದಾವಲ್ಲ? ಹ್ಞೂ ರೀ, ಎಮ್ಮಿನ ಅದಾವ್ರಿ. ಅದರಿಂದ ನಿಮಗೆ ಅದು ತಿಪ್ಪಿ ಗೊಬ್ಬರ ಭಾಳ ಹಾಕತಿ? ಹ್ಞೂ ರೀ ಸರ್. ಈಗ ಕೊಂಡು ತಗೊಳ್ಳೋದು ಆಗೋದಲ್ರಿ, ಅದ್ರ ಸಂಬಂಧ ಇವು ದನಗಳೇ ನಾವು ಮಾಡಿದೀವ್ರಿ ಸರ್. ದನಕ್ಕೊಂದು ಮನುಷ್ಯ. ನಿಮಗೆ ನೈಸರ್ಗಿಕ ಕೃಷಿ ಬಗ್ಗೆ ಏನು ಮಾಹಿತಿ ಐತೆ? ನೈಸರ್ಗಿಕ ನೋಡ್ರಿ, ನಿಮ್ಗೆ ಗೊತ್ತಿಲ್ಲದಂಗೆ ಅದು ಮಾಡ್ಲಿಕ್ಕತ್ತೀರಿ ನೀವು? ಹ್ಞೂ ರೀ. ಅಂದರೆ ಈಗ ತಿಪ್ಪೆ ಗೊಬ್ಬರ ಉಪಯೋಗ ಮಾಡೋದಾಗಲಿ, ಅಂದರೆ ನೈಸರ್ಗಿಕವಾಗಿ ಏನು ಸಿಗ್ತದೆ? ಅದು ಅಡವಿ ಏನಾರು ಯಾರು ಬೆಳೆಸ್ತಾರನ್ರಿ? ತಾನೇ ಬೆಳಿತಿತ್ತಿಲ್ಲ, ಅವ್ರು ಸಮೃದ್ಧವಾಗಿರ್ತದೆ. ಯಾಕಂದ್ರೆ ನೈಸರ್ಗಿಕವಾಗಿ ಬೆಳೀತದೆ. ಹಂಗೆ ನಮ್ಮ ಜಮೀನು ಹಂಗೆ ಮಾಡಕತ್ತೀರಿ. ಈಗ ಕೆಲವೊಂದಿಷ್ಟು ಏನಾರ ಈಗ ಮುಚ್ಚಳಿಕೆ ಅಂತ ಮಾಡ್ತಿರ್ತಾರೆ, ಬಿಸಿಲು ಬಡಿಬಾರ್ದು. ನೆಲಕ್ಕೆ ಬಿಸಿಲು ಬಡದ್ರೆ ಅಲ್ಲೆಲ್ಲ ಕ್ರಿಮಿಕೀಟಗಳು ಸಾಯ್ತಾವೆ. ಹೌದ್ರಿ ಸರ್. ಎಷ್ಟೋ ನಮಗೆ ಉಪಯೋಗ ಕ್ರಿಮಿಕೀಟಗಳು ಇರ್ತಾವಲ್ಲ, ಅದೆಲ್ಲ ನೀವು ಬಹುಶಃ ನೀವು ತಿಳ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ಆಗ್ತದೆ. ಅದ್ರ ಅಡ್ಡಿಲ್ಲ ಅಂದ್ರೆ ಬಹಳ ಬೆಳಿಲಿಕ್ಕೆ ಜವಿ ಗೋಧಿನೂ ಬೆಳಿತೀರಿ, ಗೋಧಿನೂ ಬೆಳಿತೀರಿ? ಹೌದ್ರಿ ಸರ್. ಏನೇನು ಬೆಳಿತೀರಿ ಅಂತ ವಿವರವಾಗಿ ಹೇಳ್ರಲ್ಲ. ನೋಡ್ರಿ, ಜಮಿ ಗೋಧಿ ಈ ಸದ್ ಉಳ್ಳಾಗಡ್ಡಿ ತಕ್ಕೊಳ್ಳೋಣ, ಜಮಿ ಹಾಕ್ತೀವ್ರಿ, ಅಲ್ಲಿದಿಂದ ಗೋಧಿ ಹಾಕ್ತೀವ್ರಿ, ಅಲ್ಲಿದಿಂದ ಗೋಧಿ ಗೋಧಿ ಜಮಿ ತಕ್ಕೊಂಡು ಬಳಕ ಬ್ಯಾಸಿಗೆ ಬರ್ತದ್ರಿ. ಅಲ್ಲಿದಿಂದ ಬ್ಯಾಸಿಗೆ ಬೆಳೆ ಏನೂ ಮಾಡಲ್ರಿ ಸರ್. ಸರಿಯಾಗಿ ನೆಲ ನೇಗಿಲಿ ಹೊಡೆದಕ್ಕಿಸಿಂದ ಬಿಸಿಲು ತಿಲ್ಲಕ್ಕೆ ಬಿಟ್ಬಿಡ್ತೇವ್ರಿ. ರೋಣಿ ಮಳಿತನ ನಾವು ಏನು ಇದು ಮಾಡೋದಲ್ರಿ. ರೋಣಿ ಮಳಿ ಆಯ್ತಂದ್ರೆ ಅಲ್ಲಿದಿಂದ ಬಿತ್ತನೆ ಚಾಲು ಮಾಡೋದ್ರಿ. ಈ ಸದ್ಯ ಬ್ಯಾಸಿಗೆ ಬೆಳೆ ನಾವು ಮಾಡಿದೆವು ತಿಳಿರಿ ಸರ್. ಭೂಮಿ ಬಿಸಿಲು ತಿನ್ನೋದಲ್ರಿ, ಅಲ್ಲಿದಿಂದ ಅದಕ್ಕೆ ಇಳುವರಿ ಹೆಚ್ಚಿಗೆ ಕೊಡೋದಲ್ರಿ. ಎರಡು ಬೆಳೆ ತಕ್ಕೊಂಡೇವಲ್ಲ, ಗಿಡ ಹೊಡೆದು ಬಿಟ್ಬಿಡೋದ್ರಿ. ಅಲ್ಲಿದಿಂದ ಅದು ಬಿಸಿಲಿಗೆ ನೆಲ ಇದು ಆಗಿಬಿಡ್ತದೆ ರೀ, ಕಾಂಟಾಗಿಬಿಡ್ತದೆ ರೀ. ಕಾಂಟಾಗ ಮುಂದೆ ಬೆಳೆ ಮಾಡಿದ್ರೆ ನಮ್ಗೆ ಅದು ಸಕ್ಸಸ್ ಆಗ್ತದೆ ರೀ ಸರ್. ಅಂದ್ರೆ ನಿಮ್ಗೆ ಇದೆಲ್ಲ ನಿಮಗೆ ಮಾಹಿತಿ ಯಾರು ಕೊಟ್ಟಾರ? ಯಾರು ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಅಥವಾ ವಿಜ್ಞಾನಿಗ ಯಾರು ಕರೆಸಿದ್ರಿ? ಯಾರಿಗೆ ಕರೆಸಿಲ್ರಿ ಸರ್. ಅದು ಏನು ನಮ್ಮ ಹಿರಿಯರು ಏನು ಮಾಡ್ಕೋತ ಬಂದಾರಲ್ರಿ, ಅದನ್ನು ಮಾಡ್ಕೋ ಅವ್ರೂ ಮಾಡೋದು ನೋಡ್ಕೋತೇ ನಾವು ಮಾಡ್ಕೋತ ಬಂದಿದ್ದೇವೆ ರೀ ಸರ್. ಭಾಳ ಸಂತೋಷ ಬಿಡ್ರಿ. ಅಲ್ಲ ಈಗ ನೀವು ಮಾಡ್ಲಿಕ್ಕತ್ತಿರಲ್ಲ, ಅಣ್ಣ ತಮ್ಮ ಕುಡಿಯೋದ್ರಿ? ಹ್ಞೂ ರೀ ಸರ್, ಕುಡಿಯೋದ್ರಿ. ಅಂದ್ರೆ ಏನು ನಿಮಗೇನು ಮನಸ್ಸಾಪ ಏನು ಬಂದಿಲ್ಲ? ಏನು ಬಂದಿಲ್ಲರಿ ಸರ್. ಏನೇನು ಮಾಡ್ತೀರಿ ಅಣ್ಣ ತಮ್ಮ ಇಬ್ರು? ನಾವು ಗಳೆ ಹೊಡಿತೀನಿ ರೀ, ಗಳೆ ಹೊಡ್ಕೋತ ನಾ ಹೋತೀನಿ ರೀ. ನಮ್ಮ ಅಣ್ಣವ್ರು ನೀರು ಉಣಿಸೋದು ಮ್ಯಾಲಿಂದ ಏನ್ರಿ ತರೋದು ಬರೋದು ಇತ್ತಂದ್ರೆ ಅವ್ರು ಮಾಡ್ತಾರೀ ಸರ್. ನಮ್ಮ ತಾಯವ್ರೊಬ್ಬರು ಅದಾರಿ, ಇವೆಲ್ಲ ನಮ್ಮ ಹೆಣ್ಮಕ್ಳು ಅದೆಲ್ಲ ಹೊಲ್ದಾಗ ತೆಗ್ದಾದ ಮಾಡ್ಕೋತಾರಿ. ನಮ್ಮ ತಾಯವ್ರು ಇದ್ರೆ ಮನೆ ನೋಡ್ಕೋತ ಅವ್ರು ಕುಂಡಿರ್ತಾರಿ. ನಮ್ಮ ಮುಂಜಾನೆ ಅದೇ ಅಂದ್ರೆ ಚೇಂಜ್ ಇದಕ್ಕೆ ಮನೆಗೆ ಬರುತ್ತೇವ್ರಿ. ಈಗೆಲ್ಲ ಹುಡುಗರು ಅದೆಲ್ಲ ಸಾಲಿಗೆ ಹೊಂಟವ್ರಿ. ಮಕ್ಳ ಬಗ್ಗೆ ಹೇಳ್ರಲ್ಲ, ಮಕ್ಳು ಇಬ್ರು ಜನ ಅದಾರಿ. ನಮ್ಮ ಅಣ್ಣಗೂ ಒಂದು ಹೆಣ್ಣ ಒಂದು ಗಂಡ ಅದ್ರಿ, ನನಗೂ ಒಂದು ಹೆಣ್ಣ ಒಂದು ಗಂಡ ಅದ್ರಿ. ಮಂದೆಲ್ಲ ಹತ್ತಿದ್ರಿ, ಏನ್ರಿ ಇಷ್ಟು ಜಮೀನ್ ಅದ ನೀವು? ಒಂದು ಬರೀ ಒಂದೊಂದು ಹೇಳಿದ್ರಲ್ಲ, ಹ್ಯಾಂಗ ಅಂತ ಕೇಳ್ತಿದ್ರಿ. ಇಲ್ರಿ, ಅವೆಲ್ಲ ನಾವು ಈಗ ನೋಡ್ಕೋತ ಹೊಂಟಿದ್ದೇವೆ ಅಂತಂದ್ರೆ ಹ್ಯಾಂಗ ಕಚ್ಚಾಡ್ತಾರ ಅನ್ನೋದು ಅದು ಬೇಡ ಬೇಡ್ರಿ. ಒಟ್ಟ ಒಂದೊಂದೇ ಇರಲಿ ತಿಳ್ಗಿಸಿಂದ ಹಿಂಗೆ ಇದು ನಮ್ಮ ಮನಸ್ಸಿಗೆ ತಿಳ್ಕೊಂಡು ಒಟ್ಟೆ ಒಂದೊಂದು ಇದು ಮಾಡಿದ್ರಿ ಸರ್. ನೋಡ್ರಿ, ನಿಮ್ಗೆ ಗೊತ್ತಿಲ್ಲದಂಗೆ ಎಷ್ಟೋ ನೀವು ಅನುಕೂಲ ಕೆಲಸ ನೀವು ಮಾಡ್ಕೊಂಡಿರಿ. ಹಾಂ ಇಲ್ಲ, ಭಾಳ ಸಂತೋಷ. 25 ಎಕರೆ ಜಮೀನು ಆಯ್ತು ನಿಮ್ದು? ಹ್ಞೂ ರೀ. ಈಗ ನೀವು ಮತ್ತೇನೇನು ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರಿ? ಅಂದ್ರೆ ಏನೇನೋ ಬೇರೆ ಮಾಡ್ಬೇಕಂತ ಅಂದ್ರಲ್ಲ ಆಗ್ಲೇನು? ಈಗ ರೀ ಸರ, ಈಗ ಇದು ಒಂದು ಕೃಷಿ ಹೊಂಡ ಒಂದು ಮಾಡ್ಬೇಕಂತ ಮಾಡಿದೇವ್ರಿ. ಅಂದ್ರೆ ನೀರು ಶೇಖರಣೆ ಮಾಡಿ ಇಡೋದ್ರಿ. ನಾಳೆ ಅದೇ ಈಗ ಒಣ ಬೇಸಾಯ ಮಾಡ್ಲಿಕ್ಕತ್ತೀವ್ರಿ ಮಡಿ ನೆಲಕ್ಕರಿ. ಅದನ್ನ ನೀರು ಶೇಖರಣೆ ಮಾಡಿ ಇಟ್ಕಿಸಿಂದ ನಾಳೆ ಅದಕ್ಕೆ ಒಂದು ನೀರು ಕೊಟ್ಟೆವಂದ್ರೆ ಇನ್ನೂ ಹೆಚ್ಚಿನ ಇಳುವರಿ ಕೊಡ್ತದೋ ಅನ್ನೋ ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ಬೇಕಂತ ವಿಚಾರ ನಡೆದ್ರಿ. ಈಗ ಇರೋ ನೀರಾವರಿಗೆ ಎಷ್ಟು ಐತೆ ನೀರು ನಿಮ್ದು? ನೀರು 3 ಇಂಚ್ ಅದ್ರಿ. ಅದು 9 ಎಕರೆ ತೋಟಕ್ಕೆ ಅದು ಕವರ್ ಅದ್ರಿ. ಈ ತೋಟ ಬಿಟ್ಟು ಇದು ಮಾಡಿ ಒಂದ್ ದೂರ ಅದ್ರಿ. ಅಲ್ಲಿ ಏನು ನೀರು ಅದು ಬೋರ್ ಅದು ಮಾಡಿದೇವ್ರಿ, ಅದೇನು ಸಕ್ಸಸ್ ಆಗಲಿಲ್ಲರಿ. ಅದಕ್ಕೆ ಈ ಸದ್ಯ ಇವು ಕೃಷಿ ಹೊಂಡತ್ ಬಂದವ್ರಿ, ಈ ಕೃಷಿ ಹೊಂಡ ಮಾಡ್ಬೇಕಂತೇಳಿ ವಿಚಾರ ಅದ್ರಿ ಸರ್. ಈಗ ಸಬ್ಸಿಡಿ ಕೊಡ್ಲಾಗತ್ತೆ ರೀ, ಅದು ಮಾಡ್ಬೇಕಂತೇಳಿ ವಿಚಾರ ರೀ ಸರ್. ಈಗ ನೀವು ಇದು ಬೆಳಿತಿರಲ್ಲ, ಉಳ್ಳಾಗಡ್ಡಿ ಬೆಳಿತಿರಲ್ಲ? ಹ್ಞೂ ರೀ ಸರ್. ಗಡ್ಡಿ ಹೆಂಗಿರ್ತಾವ? ಗಾಡಿ ಗೊಂಡು ಬರ್ತಾವ್ರಿ, ನಾಶಿಗ ಇದ್ರ ಕಲರ್ ರೀ, ಚಾಕ್ಲೇಟ್ ಕಲರ್ ರೀ, ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಮೊದಲು ವಿಜಾಪುರಕ್ಕೆ ತರ್ತಿದ್ದೇವ್ರಿ ಸರ್, ಈ ಕಡೆ ಈ ಕಡೆ ನಾವು ಸೋಲಾಪುರ ಹೋಗ್ತಿದ್ದೇವ್ರಿ ಸರ್. ಹೌದಾ, ಯಾಕೆ ಬಿಜಾಪುರ ಬಿಟ್ಟು ಆಗಲ್ಲ ಹೋದ್ರಿ? ಇಲ್ಲಿ ಬಿಜಾಪುರ ಏನು ಮಾಡ್ತಾರೆ ಸರ, ಒಂದು ಎರಡು ಕಲಮ ಒಂದು ಹೆಚ್ಚಿನ ರೇಟ್ ಮಾಡಿ ಮಾರದ್ರ ತಿಳಿರಿ, ಉಳಿದಿದ್ದು ಒಟ್ಟು ಹೆಚ್ಚಿಗೆ ಮಾರಾಟ ಮಾಡೋದಲ್ಲ ರೀ. ಸೋಲಾಪುರಕ್ಕೆ ಹಾಂಗಿಲ್ಲರಿ ಸರ, ಒಂದೇ ಲೆವೆಲ್ ಮಾರಿಬಿಡ್ತಾನೆ ರೀ. ಅಂದ್ರೆ ಅತಿ ಸದ್ಯ 2000 ದಾಣಿ ಆದಂದ್ರು ಸರ್, 2000 ಐತೆ ತಿಳಿರಿ, ಅದ್ರಾಗ 2000 ಒಂದು ಅರ್ಧ ಇದು ಮಾಡ್ತಾನೆ ರೀ, ಭಾಳ ಮಂದಿ 2000 ಮಾರ್ತಾನೆ ರೀ. ಇಲ್ಲಿ ವಿಜಾರಕ್ಕೆ 2000 ದಾಣಿ ಇತ್ತಂದ್ರೆ ಒಬ್ಬನು ಮಾರ್ಕಿಸಿಂದ ಉಳ್ದನವರು 8000 ಪಾಸ್ ಹಿಡ್ಕೊಂಡು ಹೋಗ್ತದೆ ರೀ. ಹಿಂಗಾಗಿ ನಾವು ಸೋಲಾಪುರ ಹೋಗ್ತೇವೆ ರೀ ಸರ್. ಹೌದನ? ಹ್ಞೂ ರೀ. ಯಾಕಂದ್ರೆ ನಾವು ರೈತರು ಏನು ಮಾಡ್ತೀವಿ ಗೊತ್ತಾ, ಬೆಳಿತೀವಿ, ಅದನ್ನು ಮಾರಾಟ ಮಾಡೋದು ಭಾಳ ಮುಖ್ಯ. ಎಷ್ಟೋ ಮಂದಿ ಲಕ್ಷ ವಯಸ್ಸಂಗಿಲ್ಲ, ಯಾರು ಕಳಿಸಪ್ಪ ಅವಂಗೆ ಮಾರ್ತಾನ ಮಾರ್ಕೊಂಡ್ ಬರ್ತಾನ ಅಂತ ಅಲ್ಲ ಇರೋದು ಅದ್ರಾಗ. ಹೌದಲ್ಲ, ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ನಿಮ್ಗೆ ಅನಿಸೈತೇನ ಅದು? ಹ್ಯಾಂಗ್ರಿ ಸರ್? ಈಗ ಮಾರಾಟ ಮಾಡೋದು ಭಾಳ ಮುಖ್ಯ ಅನ್ನೋದು. ಯಾವಾಗ ಅಗದಿ ಸೀಸನ್ ಇದ್ದಾಗ ರೇಟ್ ಯಾವಾಗ ಬರ್ತದೆ ಅವಾಗ ಹುಡ್ಕೊಂಡು ಹೋಗ್ಬೇಕು ಕರೆಕ್ಟ್ ಆಗಿ. ಹೌನ್ರಿ ಸರ್, ಹಂಗೆ ಮಾಡ್ತಿದ್ದೇವ್ರಿ ಸರ್. ಮತ್ತು ಒಂದರ ರೇಟ್ ಕಮ್ಮಿ ಅನಿಸ್ತಂದ್ರು ಒಂದರ ಶೇಖರಣೆ ಮಾಡಿ ಇಡ್ತಿದ್ದೇವೆ ರೀ. ಹೆಂಗೆ ಶೇಖರಣೆ ಮಾಡ್ತೀವಿ, ಎಲ್ಲಿ ಮಾಡ್ತೀರಿ? ಅಂದ್ರೆ ಅಲ್ಲೇ ತೋಟದಾಗ ಇದು ಹಾಕ್ತೇವೆ ರೀ, ಮ್ಯಾಲ ಪತ್ರೆ ಹಾಕಿಸಿಂದ ರೀ, ಮಗ್ಳು ನೆರಕಿ ಅದು ಕಟ್ಕಿಸಿಂದ ಶೇಖರಣೆ ಮಾಡಿ ಇಡ್ತಿದ್ದೇವೆ ರೀ. ಶೇಖರಣೆ ಮಾಡಿ ಇಟ್ಟು ಒಂದರ ದಾಣಿ ಪಾಡ್ ಅನಿಸ್ತಂದ್ರೆ ಅವಾಗ ಹೋಯ್ತೇವ್ರಿ ಸರ್. ಈಗಾಗಲೇ ಒಂದು ಮಾತು ಹೇಳಕತ್ತಿದ್ರಿ, ಉಳ್ಳಾಗಡ್ಡೆಗೆ ನೀವು ಅಂದರೆ ಗೋಮೂತ್ರ ನೀವು ಸಿಂಪಡಣೆ ಮಾಡ್ತೀರಿ ಅಂತ. ಹೌದ್ರಿ ಸರ್. ಏನದು? ಅದರಿಂದ ನಮಗೆ ಒಂಥರ ತಪ್ಪಲದ ಇದು ಬರ್ಲಾಗತ್ತಿದ್ರಿ ರೀ, ತಪ್ಪಲ ನೀರ್ಸ್ ಬರ್ಲಾಗತ್ತಿದ್ರಿ ರೀ, ಅದರ ಸಂಬಂಧ ಅದನ್ನೇ ಉಪಯೋಗಿಸ್ಲಾಗತ್ತೀವಿ ರೀ ಸರ್. ಚಲೋ ಅನಿಸ್ತದ. ಹ್ಞೂ ರೀ ಸರ್. ಅಂತೂ ನೀವು ಅಂದ್ರೆ ನೀವು ಮನೆಯೊಳಗೆ ಹೈನ ಇಟ್ಟದ್ದು ಸಾರ್ಥಕ ಆತು. ಹಾಂ ಹಾಂ ರೀ ಸರ್. ಹೌದಾ? ಹಾಂ ರೀ. ಎಷ್ಟು ದನ ಅದಾವೆ? ದನ ಒಂದು 4 ಆಕಳುಗಳು ಅದಾವೆ ರೀ, ಒಂದು 4 ಎಮ್ಮೆಗಳು ಅದಾವೆ ರೀ, ಒಂದು 2-3 ಕುರಿಗಳು ಅದಾವೆ ರೀ. ಕುರಿನೂ ಸಾಕಿರೇನು? ಹ್ಞೂ ರೀ ಸರ್. ಕುರಿ ಅಂದ್ರೆ ಮೆಸ್ಸಕ್ಕೆ ಹೊರಗೆ ಹೋಗಿದಿಲ್ಲ? ಏ ಇಲ್ರಿ ಸರ್, ಅಲ್ಲೇ ಕಟ್ಟದಲ್ಲಿ ಬಾಟಿ ಹಸಿಮೇವದು ಇರ್ತಾವಲ್ಲ ರೀ, ಅದೇ ಕಟ್ಟದಲ್ಲಿ ಹಾಕ್ತೀವಿ ರೀ ಸರ್. ಕುರಿ ಗೊಬ್ಬರ ಭಾಳ ಚಲೋ ಅದ ಅಲ್ಲ? ಹ್ಞೂ ರೀ, ಚಲೋ ರೀ. ಎಲ್ಲ ಥರ ಮಿಕ್ಸ್ ಆಗಿಬಿಡ್ತದೆ ರೀ ನಮ್ಮಲ್ಲಿ. ಕುರಿಗೋ ಒಂದಿಟ್ಟು ಕುರಿ ಇದ್ದ ಸಂಬಂಧ ಕುರಿ ಗೊಬ್ಬರ ಬೀಳ್ತದೆ ರೀ, ಈ ಕಡೆ ಎತ್ತುಗಳು ಹ್ಯಾಂಡಿ ಇದು ಎಲ್ಲ ಕೂಡಿ ಅದು ನಮಗೆ ಪಾಡ್ ಅನ್ಸಿದೆ ರೀ ಸರ್. ಈಗ ಜೋಳ ಸುರಪಾನ ಬೆಳೆಂಗಿಲ್ಲ ನೀವು? ಬೆಳಿತೀವಿ ರೀ ಸರ್. ಯಾವಾಗ ಬೆಳಿತೀರಿ? ಜೋಳದ ಸದ ತೆಗೆದೇವಲ್ಲ ರೀ, ಈ ವರ್ಷ ಜೋಳ ಮಳಿ ಇಲ್ಲ ರೀ, ಜೋಳ ಈ ಸಾರಿ ಹೊಂಡೋದಲ್ಲ ರೀ, ಬರಲಿಲ್ಲ. ಹ್ಞೂ ರೀ, ನಮ್ಮ ಮಡಿಸಲ ಆತದ್ರಿ, ನಮ್ಮ ಕಡೆ ಜೋಳ ಸರಿ ಇಲ್ರಿ ಸರಿ ರೀ. ಅಂದ್ರೆ ಈಗ ನೀರಾವರಿಗೆ ಜೋಳ ಹಾಕಕ್ ಬರಂಗಿಲ್ಲ, ಹೊರಗಡೆ ಹೊರವಲಕ್ಕೆ ಹಾಕ್ಬೇಕು? ಇಲ್ರಿ, ನೀರಾವರಿಗೆ ಹಾಕ್ತೀವ್ರಿ. ಬಿಳಿಜೋಳ ಹಾಕ್ತೀರಿ? ಹ್ಞೂ ರೀ ಸರ್. ಬಿಳಿಜೋಳ ನೀರಾವರಿಗೆ ಚಲೋ ಆಗ್ತದ ರೀ. ಹೌದಾ? ಎಷ್ಟು ಬೆಳಿತೀರಿ ನೀವು? 1 ಎಕರೆಗೆ 10 ಚೀಲ ತನ ಆತದ ರೀ. ನೀರಾವರಿ ಮತ್ತೆ ನೀರ ಇದ್ರೆ ನೀರಿಲ್ಲ ಅಂತ ಬಿಟ್ಟೆನ? ಹ್ಞೂ ರೀ, ನೀರು ಒಂದ್ ಕಮ್ಮಿ ಅದ ಹೇಳಿ ಬಿಟ್ಟಿದೀವ್ರಿ, ಅಷ್ಟೆ 1.5 ಎಕರೆ ಹಾಕಿದೀವ್ರಿ. ಸೂರ್ಯಪಾನ ರೇಟ್ ಹೆಂಗ್ ಚಲೋ ಅದನ್ನ ಈಗ? ಈ ಸದ ಸೂರ್ಪಾನ ರೇಟ್ ಚಲೋ ಅದ್ರಿ, ಈ ಕಡೆ ಈ ಕಡೆ ಸೂರ್ಪಾನ ಇದು ಬೆಳೆ ಬೆಳೆಯಲಾಗಿದ್ರಿ ಸರಿಯಾಗಿ, ಹಿಂಗ ಹಾಕಿಸಿ ಸೂರ್ಪಾನ ಕಮ್ಮಿ ಮಾಡಿದೇವ್ರಿ ಸರ್. ಏನ್ ಸಮಸ್ಯೆ ಬರ್ತಿತ್ತು? ಅದಕ್ಕೆ ರೋಗ ಬೀಳಗತ್ರಿ ಸರ್. ರೋಗ ಬೀಳಗತ್ತಾನ ಅದನ್ನ ಕಮ್ಮಿ ಮಾಡಿಕಿಸಿಂದ ಈಗ ಬರೇ ಒಟ್ಟು ತೊಗರಿನೇ ಇದು ಮಾಡ್ಲಾಗತ್ತಿದ್ದೀರಿ. ಹೌದಾ? ಏನ್ ರೋಗ ಬರ್ತಿತ್ತು, ಏನ್ ಸಮಸ್ಯೆ ಬಂತು? ಅದು ನೋಡ್ರಿ, ಹಸಿರ್ಲೇನೆ ಒಣಗಿಬಿಡುದ್ರಿ, ಚೆಂಡಿ ರೋಗ ತೆಳ ಬೀಳ್ತದ್ರಿ. ಹಿಂಗಾಗಿ ಬೀಳನ ಅದು ಗಿಡ ತೆನೆನೇ ದೊಡ್ಡ ಹಾಕ್ತಿದ್ದಲ್ರಿ ಸರ್. ಹಿಂಗಾಗಿ ಒಟ್ಟ ಸೂರ್ಪನ ಇಳುವರಿನೇ ಕೊಡಲಾಯ್ತ್ರಿ, ಕೊಡಲಾಗನ ಈಗ ಹಾಕ್ತಾರಂದ್ರಿ, ಹಾಕ್ತೇವೆ ಅಂದ್ರೆ ಕಮ್ಮಿ ರೀ, ಹೆಚ್ಚು ಹಾಕೋದಲ್ರಿ ಸರ್. ಈಗ 25 ಎಕರೆ ಒಳಗೆ ನೀವು ಇಷ್ಟೆಲ್ಲ ಬೆಳಿಲಿಕ್ಕೆ ತೊಗರಿ ಉಳ್ಳಾಗಡ್ಡಿ ಅಲ್ಲ? ಹಾಂ ರೀ. ಹೆಂಗೆ ನಿಮ್ದು ಆರ್ಥಿಕ ಪರಿಸ್ಥಿತಿ ಹೆಂಗತಿ ಮನೆಯಂದು? ಮನೆಯಂದು ಚಲೋ ಅದ್ರಿ ಸರ್. ಎಷ್ಟು ಇಳುವರಿ ಎಷ್ಟು ಬರ್ತಿತ್ತು ವರಮಾನ? ವರಮಾನ ವರ್ಷ 5-6 ಲಕ್ಷ ಆಗ್ತದ್ರಿ. ಇಬ್ರು ಅಣ್ಣ ತಮ್ಮ ನಡುವೆ? ಹಾಂ ರೀ, ಅಣ್ಣ ತಮ್ಮ ನಡುವೆ ನಡೀತ ಆತದ್ರಿ. ಇದು ನಿಂಬೆ ಗಿಡ ಮ್ಯಾಲ ಮೆನೇಜ್ ಹಾಕೊಂಡು ಹೋಗ್ತದ್ರಿ ಸರ್. ನಿಂಬೆ ಗಿಡ ಅದಾವನು? ಹಾಂ ರೀ. ಮತ್ತೆ ಹೇಳ್ರಲ್ಲ ಏನೇನು ಅದಾವ? ನಿಂಬೆ ಗಿಡ 1.5 ನಿಂಬೆ ಗಿಡ ಅದಾವ ರೀ. 1.5 ನಿಂಬೆ ಗಿಡ ಮ್ಯಾಲ ನಮ್ಮ ಮನೆ ಸಂಸಾರ ಜಕ್ಕೊಂಡು ಹೋಗ್ತದ್ರಿ. ಹೌದಾ? ಹೆಂಗದ? ವಾರಕ್ಕೆ 4 ಡಾಗ್ ಹೊಣ್ತಾವ್ರಿ, ಅದ್ರ ಮ್ಯಾಲ ನಮ್ಮದು ಮನಿ ಖರ್ಚು ಎಲ್ಲ ಜಕ್ಕೊಂಡು ಹೋಗ್ಬಿಡ್ತದ್ರಿ. ವಾರಕ್ಕೊಮ್ಮೆ ಈಗ ಮಾರ್ಕೆಟ್ ತೊಗೊಂಡ್ಬರ್ತೀವಿ ಸಂತೆಗೆ. ಹಾಂ ರೀ, ಇಲ್ಲೇ ವಿಜಾಪುರ ಮಾರ್ಕೆಟ್. ಯಾರು ಮಾರ್ತಾರ ಅವನ್ನ? ಹಾಂ ರೀ. ಯಾರು ಅಂದ್ರೆ ಇವ್ರಿಗೆ ಕೊಟ್ಬಿಡ್ತೀರನ್ನ? ಇಲ್ಲಿ ಅದು ಅದಾವ್ರಿ, ಅಡಿತಿದಾವ್ರಿ. ಹಾಂ, ಅವ್ರಿಗೇನು ಅಂದ್ರೆ ಮರ್ಸೆಲ್ಲ ಕೊಟ್ಬಿಡ್ತೀರಿ? ನೀವೇನ ಇದ್ರ ಇಟ್ಕೊಂಡು ಮಾಡೋದು? ಏ ಇಲ್ರಿ, ಅವ್ರ ನೆಲ ಮಾಡ್ತಾರಿ. ನೆಲ ಮಾಡಿ ಕೊಟ್ಬಿಡ್ತೀರಿ? ಹ್ಞೂ ರೀ ಸರ್. ಹಂಗೆ ನಿಮ್ಗೆ ನಿಂಬೆಹಣ್ಣು ಹೆಂಗೆ ಅದಾವೆ? ಕಾಯಿ ಪಿಂಡ್ ಅದಾವ ರೀ. ಚಲೋ ಅದಾವ? ಹ್ಞೂ ರೀ. ಯಾಕೆ ಹಂಗೆ ಯಾಕೆ ಆಗಿರ್ಬೋದು, ಚಲೋ ಯಾಕೆ ಅದಾವೆ ಹೇಳ್ರಿ? ಅದಕ್ಕೆ ನಾವು ಇದು ಸರ್ಕಾರಿ ಗೊಬ್ಬರನೇ ಹಾಕೋದಲ್ ರೀ, ಬರೀ ತಿಪ್ಪಿಗೆ ಅಂತ ಹೋಗಿದ್ದೀವಿ ರೀ. ವಾರಕ್ಕೆ ಒಂದು ನೀರು ಬಿಡ್ತಿದ್ದೆ ರೀ. ಬರೋಬ್ಬರಿ ಅಂದ್ರೆ ನೀವು ನೈಸರ್ಗಿಕ ಏನು ಅದ್ರಲ್ಲಿ ಸಿಗುತ್ತೆ ಅದನ್ನ ಜಾಸ್ತಿ ಕೊಡ್ತೀರಿ? ಹೊರಗಿನ ಹಾಕೋಲ್ರಿ ಸರ್. ಅದಕ್ಕೂ ಔಷಧ ಹೊಡೆಯ ಪ್ರಸಂಗ ಬಂದಿರ್ತಾನೆ? ಯಾವಾಗಾರ ಬಂದದ್ರಿ ಸರ. ಏನಾಗಿತ್ತು ಅಂದ್ರೆ ಒಳಗೀಗ ಅಂಟು ರೋಗ ತಳಿ ಬರ್ಲಾಗತ್ತೇವ್ರಿ. ಅಂದ್ರ ಎಲೆ ಒಂದ್ ಜರ ಮುದುಡ್ತಾವ್ರಿ. ಹಿಂಗಾಗಿ ಬರ್ಲಾಗತ್ತಿದ್ ರೀ. ಅದು ಬಂದ್ರು ಸಹಿತ ನಾವು ಆಕಳು ಹುಚ್ಚಿನೇ ಹೆಚ್ಚನ ಹೆಚ್ಚು ಆಪರಿಸಿದೇವ್ ರೀ. ಹ್ಮ್ ಹ್ಮ್ ಹ್ಮ್ ನೋಡ್ರಿ, ನಿಮ್ಗೆ ಗೊತ್ತಿಲ್ಲದಂಗೆ ಇಷ್ಟೆಲ್ಲ ನೀವು ಕೆಲಸ ಮಾಡ್ಲಿಕ್ಕೆ. ಹಾಂ ರೀ ಸರ್, ಅದು ಗೋಮೂತ್ರ ಬಹಳ ಶ್ರೇಷ್ಠ ರೀ. ಹಾಂ, ಅದನ್ನ ಕರೆಕ್ಟ್ ಉಪಯೋಗ ಮಾಡಿ ನೀವು ಕಲ್ಕೊಂಡಿರಿ ನೋಡ್ರಿ. ಅದನ್ನ ಒಂದಿಟ್ ಏನ್ ಮಾಡ್ಬೇಕು, ಮುಚ್ಚಳಿಕೆನು ಮಾಡ್ಬೇಕು. ಸತ್ ಕಸ ಇರ್ತೈತ್ಲ, ಅದನ್ನ ಒಂದ್ ಹೊರದಾಗ ಹಾಕಿದ್ವಿ ಅಂದ್ರೆ ಸ್ವಲ್ಪ ತಂಪು ಉಳಿತೈತಿ, ನೀರ್ ಕಮ್ಮಿ ಹಸು ನಡಿತೈತಿ. ಅದನ್ನ ಒಂದ್ ಸ್ವಲ್ಪ ಮಾಹಿತಿ ಮಾಡ್ಕೊರಿ ನೀವು. ಹೌದಲ್ಲ, ಮತ್ತೆ ಏನೇನು ಹೊಸ ವಿಚಾರ ದಾಳಿಂಬೆ ಬರೋ ವಿಚಾರ ಏನಾರ ಐತೆ ನಿಮ್ಗೆ? ಹ್ಞೂ, ದಾಳಿಂಬೆ ಸರಿ ಹಚ್ಚಬೇಕು ವಿಚಾರ ಅದ್ರಿ. ಹೌದಾ, ಯಾರ್ಯಾರು ಬೆಳಿತಾರೆ ನಿಮ್ಮ ಊರಾಗ? ಬಾಳಂದ್ರೆ ಬೆಳಿತಾರ? ಹೌದ್ರಿ ಸರ್. ಹ್ಮ್, ಏನೇನ್ ತಿಳ್ಕೊಂಡ್ರಿ ದಾಳಿಂಬೆ ಬಗ್ಗೆ? ದಾಳಿಂಬ್ರಿ ಬಗ್ಗೆ ನೋಡ್ರಿ, ಎರಡ್ ತರ ಬರ್ತಾವ. ಗಣೇಶ ಗಣೇಶ ಬರ್ತಾರ, ಕೇಸರ್ ಬರ್ತದ್ರಿ. ನಮ್ ಗಣೇಶ ಹಚ್ಚಿದ್ರ ಹೆಚ್ಚಾನ ಹೆಚ್ಚ ರೋಗ ಬೀಳದಲ್ರಿ ಗಣೇಶ ಎಕರೆ, ಅದು ದಾಣಿ ಕಮ್ಮಿ ಅದ್ರಿ. ಈ ಕೇಸರ್ ಹಚ್ಚಿದ್ರ ಅದಕ್ಕ ರೇಟ್ ಹೆಚ್ಚಿಗೆ ಆದತ್ರಿ. ಏನ ನಾವು ಇನ್ ಮ್ಯಾಲ ಹಚ್ಚಿಸಿದ ಮಾಹಿತಿ ಹೇಳ್ಕೊಳ್ಳೋದ್ರಿ ಸರ್. ನಿಮ್ದ ಈ ಕರ್ಲ್ ಭೂಮಿ ಅದಲ್ಲ, ಅದಕ್ಕೆ ದಾಳಿಂಬ್ರಿ ಚಲೋ ಅಂತ? ಹೌದಾ? ಹೌದ್ರಿ ಸರ್, ರೋಗ ಬರೋದು ಕಡಿಮೆ. ರೋಗ ಬರೋದು ಕಮ್ಮಿ ರೀ, ಸೌಳ್ ನೀರಿಗೂ ಆತದ್ರಿ ಸರ್. ಹ್ಮ್ ಹ್ಮ್ ಹ್ಮ್, ನಮ್ಮಲ್ಲಿ ಸೌಳ್ ನೀರಿಗೆ ಹೆಚ್ಚಾನ ಹೆಚ್ಚು ಬೆಳಗ್ಗೆತ್ತೀರಿ ಸರ್. ಆದ್ರೆ ನೀವು ಹಣ್ಣನ್ನು ಬೆಳಕತ್ತೀರಿ? ಯಾವ್ದು ನಿಂಬೆ ಹಣ್ಣು ಬೆಳಿಲಿಕ್ಕೆ? ನಿಂಬೆ ಹಣ್ಣು ಬೆಳಗ್ಗೆ ಅದೊಂದು ನೋಡಬಿಡ್ಬೇಕಂತ ವಿಚಾರ. ಹ್ಞೂ ರೀ, ಅದೊಂದು ನೋಡ್ಬೇಕಂತ ವಿಚಾರ ಅದ್ರಿ ಸರ್. ಈಗ ಆಳುಕಳನ್ ಸಮಸ್ಯೆ ಬರುದಲ್ಲ ನಿಮಗೆ? ಆಳುಕಳ ಅಂದ್ರೆ ಬರ್ತದ್ರಿ ಸರ್, ಒಳಗ್ ಬಂತಂದ್ರ ಒಂದ್ ಎರಡ್ ಮೂರು ಆಳ ತಗೋತಿದೇವ್ರಿ. ನಾವು ಮನ್ಯಾಗ ನಾಲ್ಕು ಮಂದಿ ಇದೇವ್ರಿ, ನಾಲ್ಕು ಮಂದಿ ಹಂಗ ದಗದಿತ್ತಂದ್ರ ಒಟ್ಟರು ಈಗ ಗೆಳೆಯದ ಏನು ಇರೋದಿಲ್ಲರಿ. ಗೆಳೆಯ ಇದ್ರು ಸಹಿತ ಮುಂಜಾನೆ ಒಂದಿಷ್ಟು ದಗದ ಮಾಡಿದ್ರಿ, ಒಂದ್ ತಾಸು ಗೆಳೆಯಕ್ ಹೋಗುತ್ತಾನ ರೀ, ಹೋಗುತ್ತಾನೆ. ಇವ್ರು ಹೆಣ್ಮಕ್ಳದೆಲ್ಲ ಇರ್ತಾರಲ್ರಿ, ಇವ್ರು ಚಂತನ ಇವ್ರು ದಗದ ಮಾಡ್ತಾರ್ರಿ. ಹಿಂಗಾಗಿ ಕಿಶಿಂದ ಹೆಚ್ಚಾನ ಹೆಚ್ಚು ನಾವು ಆಳಿಂದ ಭಾಳ ಇದು ಮಾಡಲ್ರಿ, ತಗೊಳ್ಳೋದಲ್ರಿ. ಈಗ ಮನೆಗೆ ಕಾಯಿಪಲ್ಯದ ಹೆಂಗ್ ಮಾಡ್ತಾರೆ? ಕಾಯಿಪಲ್ಯ ಅದು ಅಲ್ಲೇ ತೋಟದಾಗೆ ಬೆಳಿತೀರಿ ಸರ್. ಬೆಳಿತೀರ? ಏನೇನು ಬೆಳಿತೀರಿ? ಟಮಾಟ್ರಿ, ಟಮಾಟಿ, ಬದ್ನೆಕಾಯಿ ರೀ. ಹ್ಞೂ, ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು? ಹ್ಞೂ ರೀ, ಮೆಂತಿ ಪಲ್ಲೆ, ಚೌಳಿಕಾಯಿ. ನಮ್ಮ ಮನೆಗೆ ಎಷ್ಟು ಹತ್ತದ ಅಟ್ಟ ಗಾಜ್ರಿ ರೀ. ನಮ್ಮ ಮನೆಗೆ ಎಷ್ಟು ಹತ್ತದ ಅಲ್ಲಿದಲ್ಲೇ ನಾವು ಮಾಡ್ಕೋತಿದ್ದೇವೆ, ನಾಲ್ಕು ನಾಲ್ಕು ಮನೆ ರೀ ಸರ್. ಅಂತ ಸಂಪದ ರೀ? ಹ್ಞೂ ರೀ ಸರ್, ಸಂಪದ. ಇನ್ನು ಮಗನ ಹೆಸರೇನು? ನಮ್ಮ ಮಗನ ಹೆಸರು ಮಲ್ಲಿಕಾರ್ಜುನ್ ರೀ. ಮಲ್ಲಿಕಾರ್ಜುನ್, ಮತ್ತೆ ಹೊಲದ ಕೆಲಸ ಹಾಸ್ತಿರ? ಮತ್ತೆ ನಮ್ಮ ಮುಂದೆ ಸಾಲಿ ಕಲಸ್ತಿರ? ನಾವು ಜರ ಸಾಲಿ ಕಲಸಬೇಕನ್ನೋ ವಿಚಾರ ಅದ್ರಿ. ಸಾಲಿ ಕಲಸನು ಹೊಲದ ಕೆಲಸ ಮಾಡಬಹುದಲ್ಲ? ಹ್ಞೂ ರೀ ಸರ್. ಸಾಲಿ ಕಲ್ತವ್ರು ಎಷ್ಟೋ ಮಂದಿ ಬಂದು ಈಗ ಮಾಡ್ಲಿಕ್ಕೆ? ಹ್ಞೂ ರೀ, ಸಾಲಿ ಕಲಸದ್ರಿ, ಸಾಲಿ ಕಲಸದ್ರಿ, ಇಲ್ಲಿ ತೋಟದನ್ನ ಮಾಹಿತಿನೂ ಕೊಡೋದ್ರಿ ಸರ. ಹಾಂ ಹಾಂ, ಸಾಲಿಗೆ ಅಂದ್ರೆ ಸಾಲಿ ಕಲಿತು ನೌಕರಿ ಮಾಡೋದು ಚಲೋಣ, ಏನು ನೀವು ಹೊಲದ ಕೆಲಸ ಮಾಡೋದು ಚಲೋಣ? ಎಲ್ಲ ಲಾಭ ಐತಂತೀರಿ? ನಮಗೆ ಅನಿಸ್ತದ್ರಿ ಸರ್, ಈ ಸಾಧನ ತೋಟದ ಮಾಡೋದು ಚಲೋ ಅನಿಸ್ತದ್ರಿ. ಇದು ಯಾರು ನಮಗೆ ಯಾರು ಕೇಳ ನಮ್ಮ ಮನಸ್ಸು ಬಂದಾಗ ಇದು ಮಾಡ್ಬೇಕ್ರಿ. ಮನಸ್ಸು ನಾವು ಹೆಂಗೆ ಮಾಡ್ದಂಗೆ ನಡೀತದ್ರಿ ಇಲ್ಲಿ? ನಾವು ಈಗ ದುಡಿದು ಉಣ್ಣೋದ್ರಿ, ಯಾರೋ ನಮಗೆ ಕೇಳೋದಲ್ರಿ ಸರ. ಅದಕ್ಕೆ ನಾವು ಇದೇ ಒಕ್ಕಲ್ತನ ಮಾಡೋದೇ ಚಲೋ ಅನಿಸ್ತು ನಮಗೆ ಅನಿಸ್ಲಾಗತ್ತಿದ್ರಿ. ಮ್ಯಾಲ ಕೇಳೋರು ಯಾರು ಇರೋದಿಲ್ಲ. ಹಾಂ ರೀ, ಏನಪ್ಪ ಈಗ ಕೆಲಸ ಮಾಡೋಣ, ಸುಸ್ತಾಯ್ತಾ ಆರಾಮ ಮಾಡ್ಕೊಂಬಲ್ಲ. ಹಾಂ ರೀ ಸರ್. ಈಗ ಎಷ್ಟು ವರ್ಷದಿಂದ ಈಗ ಕೆಲಸ ಮಾಡ್ಲಿಕ್ಕತ್ತೀರಿ ರೈತಾಪಿ ಕೆಲಸನ? ರೈತಾಪಿ ಮ್ಯಾಟ್ರಿಕ್ ಮುಗಿಯನ ಕೆಲಸ ಚಾಲು ಮಾಡೇನ್ರಿ. ಮ್ಯಾಟ್ರಿಕ್ ರೀ 1996 ಮುಗಿದ್ರಿ. ಹ್ಞೂ ಹ್ಞೂ ಹ್ಞೂ, ಭಾರಿ ಹತ್ತಲ. ಹಾಂ ರೀ, ಮ್ಯಾಟ್ರಿಕ್ ಮುಗಿಯನ ಇದನ್ನ ಕೆಲಸ ಚಾಲು ಮಾಡಿದ್ರಿ. ಕನಿಷ್ಠ 20 ವರ್ಷ ಆಗಿ ಬಂತೀವಿ. ಹಾಂ ರೀ, 20 ವರ್ಷ ಆಯ್ತು. 20 ವರ್ಷ ಅಗದಿ ಅನುಭವ, ದೊಡ್ಡ ಅನುಭವ ನಿಮ್ದು. ಹಾಂ, ಈ ಅನುಭವ 20 ವರ್ಷದ ಅನುಭವದಾಗ ನಿಮ್ಗೆ ಏನು ಅನಿಸ್ತೈತಿ? ಏನಪ್ಪ ಇದು ನಾವು ಕೆಲಸ ಮಾಡಕತ್ತೀವಿ ಭಾಳ ಚಲೋ ಅನಿಸುತ್ತೋ ಏನತ್ವ ಯಾರು ಮಾಡೋರು ಮರ ಇದನ್ನ ಅನಿಸುತ್ತೆ? ಇಲ್ರಿ, ಚಲೋ ಅನಿಸಿದ್ರಿ. ಅದು ಮನೆ ಈಗ ಒಂದ್ ಲೆಕ್ಕದ ಮೇಲೆ ಮಾಡ್ತೀವ್ರಿ, ಅದು ಉತ್ಪನ್ನ ಬರ್ಲಾಗತ್ತಿದ್ರಿ. ಅದು ಉತ್ಪನ್ನ ಬರ್ಲಿಕ್ಕಂದ್ರೆ ಇದನ್ನ ಯಾಕೆ ಮಾಡೋದಪ್ಪ ಹಿಂಗ ಅನಿಸ್ತೈತ್ರಿ ಸರ್. ಒಂದ್ ಲೆಕ್ಕದ ಮೇಲೆ ಮಾಡ್ಲಿಕ್ಕತ್ತಿದೇವ್ರಿ, ಅದು ನಮಗೆ ಇದು ಪಾಠ ಅನಿಸಿದ್ರಿ ಸರ್. ನೋಡ್ರಿ, 20 ವರ್ಷದಿಂದ ಮಾಡ್ಲಿಕ್ಕತ್ತೀರಿ, 20 ವರ್ಷ ಕಣ್ಣ ಕಾಣಕತ್ತಿರಪ್ಪ ನೀವು. ಏನ್ ನಿಮ್ ಆರೋಗ್ಯದ ಗುಟ್ಟೇನು, ಇಷ್ಟಾಗಿ ಚಲೋ ಆರೋಗ್ಯ ಇಟ್ಕೊಂಡ್ರಿ? ಆರೋಗ್ಯ ಅಂದ್ರೆ ಸರ್, ದಿನ ದುಡಿತ ಮನುಷ್ಯ ಮನ್ಯಾಗ ಹಾಳದವ್ರಿ. ದಿನ ದುಡಿತೇವ್ರಿ, ಅದು ದುಡಿದ್ರಿಂದ ಮನುಷ್ಯ ಏನು ಇದು ಅನಿಸೋದಲ್ರಿ. ಬರೋಬ್ರಿ, ಹಾಂ, ಸುಸ್ತಾಗೋದಲ್ರಿ ಸರ್. ದವಾಖಾನೆ ಹೋಗಿ ನೆನಪಿಲ್ಲ ಹೋದೇವ್ರಿ ಅಂದ್ರೆ ಅತಿ ಹೋಗೋದಲ್ರಿ. ಹ್ಮ್ ಹ್ಮ್ ಹ್ಮ್, ಏನೋ ಮಿಕ್ ತಂದ್ರೆ ಹೋಗೋದ್ರಿ ಸರ್. ಹೌದು, ನಿಸರ್ಗದ ಇದ್ರೊಳಗೆ ಇರ್ತಿರಲ್ಲ. ಹ್ಞೂ ರೀ, ತೋಟದಾಗ ಇರ್ತಾರೆ, ಆರೋಗ್ಯ ತೊಂದ್ರೆ ಕಡಿಮೆ. ಹ್ಞೂ ರೀ ಸರ್. ಈ ಒಂದಿಷ್ಟು ನಮ್ಮ ರೈತ ಜನ ಇದಾರಲ್ಲ, ಈ ಚಟ ಮಾಡ್ತಾರ, ಈ ಕುಡಿಯೋದು ಅಂತೆಲ್ಲ ಮಾಡ್ತಿರ್ತಾರ. ಅಂತವ್ರು ಅದಾರಿ ಸರ್. ಏನು ಮತ್ತೆ ಏನು ಹೇಳ್ಬೇಕು ಅವ್ರಿಗೆ? ತಿಳ್ಕೊಬೇಕ್ರಿ ಸರ. ತಿಳ್ಕೊಂಡು ಬಿಟ್ರಂದ್ರೆ ಚಂದ ಆಗ್ತದ್ರಿ. ಯಾರು ನೋಡಿರಿ ಅಂತ ಜೀವನ ಹಾಳು ಮಾಡ್ಕೊಂಡವ್ರು? ಹಂಗೇನು ಹೆಚ್ಚಾನ ಹೆಚ್ಚು ನಮ್ಮ ಹಳ್ಳಿ ವಾತಾವರಣದಾಗ ಹಂಗೆ ಹೆಚ್ಚಾನ ಚಾರ ಆಗಿಲ್ಲರಿ ಸರ್. ಇರೋದಿಲ್ಲ ಎಲ್ಲ.